ಕಂಡು ಧನ್ಯನಾತ ಉಡಪಿ ಕೃಷ್ಣನ ಕಂಡು ಧನ್ಯನಾತ ಉಡಪಿ ಕೃಷ್ಣನ ಕಂಡು ಧನ್ಯನಾತ ಉಡಪಿ ಕೃಷ್ಣನ ಉಡಪಿ ಕೃಷ್ಣ ಕಂಡು ಧನ್ಯ ಉಡಪಿ ಕೃಷ್ಣ ಕಂಡು ಧನ್ಯ ಉಡಪಿ ಕೃಷ್ಣ ಕಣ್ಣ ಉಡಪಿ ಕೃಷ್ಣ ಕಣ್ಣ ಉಡಪಿ ಕೃಷ್ಣ ಕಣ್ಣ ಉಡಪಿ ಕೃಷ್ಣ ಕಂಡು ಉಡಪಿ ಕೃಷ್ಣ ಕಣ್ಣಾರ ನಾನು ಕಣ್ಣಾರ ನಾನು ಕಣ್ಣಾರ ನಾನು ಕಂಡು ಧನ್ಯನ ಉಡಪಿ ಕೃಷ್ಣ ಕಂಡು ಧನ್ಯನ ಕಂಡು ಧನ್ಯನ ಉಡಪಿ